ಅದು ಮಳೆ ಹತ್ಕೊಂಡು ಬಿಡ್ತಿತ್ತಲ್ಲ ಸರ್, ಜೋಳ ಬಂದಿರ್ತದೆ ಸರ್, ಮಳೆಗಾಲ ಹೆಚ್ಚಾಗಿರ್ತದೆ, ಅವಾಗ ಮಾಡೋರು ಮನೆಗಿರೋಲ್ಲ ಸರ್, ಹಂಗಾಗಿ ಊಟ ಜೋಳ ಹಾಕಲ್ಲ ಸರ್, ಕಪ್ಪಾಗ್ತಾವ ಅಂತಂದೇಳಿ. ಜೋಳ ಖರೀದಿ ಮಾಡ್ಕೋಬೇಕು. ಹ್ಞೂ, ಖರೀದಿ ಮಾಡ್ತೀವಿ ಸರ್. ರಾಗಿ ಬೆಳಿತೀರಿ? ರಾಗಿ ಬೆಳಿತೀವಿ ಸರ್, ಅರ್ಧ ಎಕರೆ ಎಕರೆ ಹಾಕಿಂತೀವಿ ಸರ್. ದನಕ್ಕೆ ರಾಗಿ ಏನು ಕೆಡೋದಿಲ್ಲ? ಅದೇ ಕೆಡೋದಿಲ್ಲ ಸರ್. ದನಕ್ಕೆ ಹುಲ್ಲಾಗ್ತದೆ? ದನಕ್ಕೆ ಹುಲ್ಲಾಗ್ತದೆ ಸರ್, ಹೊಟ್ಟೆ ಮಣಿವಿಗೆ ಹೊಚ್ಚಾಗಿ ಬರ್ತೈತೆ, ಹಂಗಾಗಿ ನವಣಿ ಉಪಯೋಗ ಆಗ್ತದೆ. ನವಣಿ ಉಪಯೋಗ ಆಗ್ತದೆ. ನವಣಿ ಇವತ್ತಿಗೂ ಊಟಕ್ಕೆ ಬಳಸ್ತೀರಾ ನೀವು? ಬಳಸ್ತೀವಿ ಸರ್. ದನಗಳಿಗೆ ಮೇವು ಆಗ್ತದೆ? ಅದು ಮೇವು ಆಗ್ತದೆ ಸರ್. ಈಗ ನಿಮ್ಮ ದನಕರುಗಳು ಎಷ್ಟಿದ್ದಾವೆ? 5 ದನ ಅದಾವೆ ನೋಡಿ ಸರ್. ಇವು 2 ಆಕಳು, 1 ಕರು, 2 ಅಷ್ಟಿದ್ದಾವೆ. ಹ್ಞೂ ಸರ್. ಶೇಂಗಾ ಬೇಸಿಗೆ ಟೈಮಲ್ಲಿ ಬೆಳೆಯೋದು ಅದು? ಹ್ಞೂ ಸರ್. ಒಳ್ಳೆ ಇಳುವರಿ ಬರ್ತದ? ಬರ್ತದೆ ಸರ್. ಅದು ಶೇಂಗಾಕ್ಕೇನು ಹೆಚ್ಚು ಸಮಸ್ಯೆಗಳು ಕಾಡಲ್ಲ? ಕಾಡಲ್ಲ ಸರ್. ಹ್ಞೂ. ಯಾವ ತಳಿ ಶೇಂಗಾ ಬೆಳೆಯೋದು ಇಲ್ಲಿ? ನಾವು ಕೆಳ ಶೇಂಗಾ ಹಾಕ್ತೀವಿ ಸರ್. ಹ್ಞೂ. ಜವರಿ ಶೇಂಗಾ. ಹ್ಞೂ. ಇಳುವರಿ ಎಲ್ಲ ಚೆನ್ನಾಗಿ ಬರ್ತದೆ? ಚೆನ್ನಾಗಿ ಬರ್ತದೆ ಸರ್. ನೀವು ಮಾರಾಟ ಮಾಡ್ಲಿಕ್ಕೆ ಹೋಗ್ತಿರಲ್ವಾ? ಹ್ಞೂ ಸರ್. ಗ್ರಾಮ್ ಎಲ್ಲ ಎಷ್ಟು ಬರ್ತದೆ? ಗ್ರಾಮು 60 ಬರ್ತವೆ, 70 ಬರ್ತವೆ ಸರ್, 75 ಬರ್ತವೆ ಸರ್ ಲಾಸ್ಟ್. ಹ್ಞೂ. ಹಿಂಗೆ ಬರ್ತವೆ ಸರ್. ಎವರೇಜಾಗಿ 70 ಬರ್ತದೆ? 70 ಬರ್ತದೆ ಸರ್. ಕಡಿಮೆ ಆಗಿದೆಯಾ ಇವಾಗ? ಇಲ್ಲ ಸರ್, ಕಮ್ಮಿ ಆಗಿಲ್ಲ. 70 ಬಂದರೆ ಒಳ್ಳೇದಾ? ಬಹು ಒಳ್ಳೇದು ಸರ್. ಕ್ವಾಲಿಟಿ ಚೆನ್ನಾಗಿದೆ ಅಂತ? ಚೆನ್ನಾಗಿದೆ. ರೇಟ್ ಚೆನ್ನಾಗಿ ಸಿಗ್ತದೆ? ಚೆನ್ನಾಗಿ ಸಿಗ್ತದೆ. ಶೇಂಗಾ ಏನು ರೇಟ್ ಇದೆ ಈಗೆಲ್ಲ ಇಲ್ಲಿ? ಈ 7,000 ಇತ್ತು ಸರ್, 7,500, 8,000 ಹಿಂಗೆ ಸಿಗ್ತದೆ ಸರ್ ರೇಟ್. ಎಷ್ಟು ಇಳುವರಿ ಬರುತ್ತೆ ಎಕರೆಗೆ? ಎಕರೆಗೆ 8 ಕ್ವಿಂಟಲ್, 9 ಕ್ವಿಂಟಲ್ ಬರ್ತದೆ ಸರ್. ಬರ್ತದೆ, ಬರ್ತದೆ. ಇದು ಲಾಭದಾಯಕನಾ ನಿಮಗೆ ಶೇಂಗಾ? ಲಾಭ ಚೆನ್ನಾಗಿ ಆಗ್ತದೆ ಸರ್. ಅಂದರೆ ದನಕ್ಕೆ ಹೊಟ್ಟು ಬೇಕಲ್ಲ ಸರ್ ನಮಗೆ. ಹಾಗಾಗಿ ಅದನ್ನ ಬೆಳಿಲೇಬೇಕು ನೀವು? ಬೆಳಿಲೇಬೇಕು ಸರ್. 4 ಎಕರೆ ಹಾಕ್ತೇವೆ ಸರ್ ವರ್ಷ. ದನ ಕರುಗಳಿಗೆ ಮೇವು ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಬೇಕು ಸರ್ ಶೇಂಗಾ. ಮೆಕ್ಕೆಜೋಳದ ಸಪ್ಪೆ ಎಲ್ಲ ಬಳಕೆ ನಿಮ್ಮ ದನ ಕರುಗಳಿಗೆ ಉಪಯೋಗ? ಸಪ್ಪೆ ಎಲ್ಲ ಬಳಕೆ ಮಾಡ್ತೇವೆ ಸರ್. ಹಾಲನ್ನು ಡೈರಿಗೆ ಹಾಕ್ತೀರಿ ಅಂತ ಹೇಳ್ತೀರಿ, ಡೈರಿಯಿಂದ ನಿಮಗೆ ಏನೇನು ಉಪಯೋಗ ಇದೆ? ನಮಗೆ ಅನುದಾನ ಅಂತಂದು ಹಾಕ್ತಾರೆ ಸರ್ ಅವರು. ಆಮೇಲೆ ಡೈರಿಯಿಂದ ಫುಡ್ ಸಿಗ್ತದೆ ಸರ್, ದೇವ 15 ದಿನಕ್ಕೆ ಒಂದು ಸಲ ಪೇಮೆಂಟ್ ಮಾಡ್ತಾರೆ ಸರ್. ನಾವು ಎಷ್ಟು ಹಾಲಾಗ್ತೇವೆ ಅಷ್ಟು ಸರ್. ಕೃಷಿ ಇಲಾಖೆಯಿಂದ ಏನೇನು ಸಹಾಯಗಳನ್ನು ನೀವು ತೊಗೊಂಡಿದ್ದೀರಿ? ನಾವು ಸ್ಪ್ರಿಂಕ್ಲರ್ ಪೈಪ್ ತಗೊಂಡು ನೋಡಿ ಸರ್ ಒಂದು ಸಲ. ಮತ್ತೆ ಅದು ಬಿಟ್ಟರೆ ಏನು ತಗೊಂಡು? ಬೇರೆ ಏನು ತೊಗೊಂಡಿಲ್ಲ. ಬೇರೆ ಏನು? ಕೃಷಿ ಹೊಂಡ ಮಾಡಿಸೋದಾಗಿರ್ಬೋದು? ಇಲ್ಲ ಇಲ್ಲ ಸರ್. ಕೆರೆ ಮಾಡ್ಕೊಳ್ಳೋದು? ಇಲ್ಲ ಸರ್. ಕೃಷಿ ಹೊಂಡ ಈ ಥರದ್ದೆಲ್ಲ ಮಾಡ್ಕೋಬೋದಿತ್ತಲ್ವ? ಬದು ಮಾಡ್ಕೋಬೋದಾಗಿತ್ತು ಸರ್. ನೀರು ಚೆನ್ನಾಗದು ಈಗ? ನೀರು ಚೆನ್ನಾಗಿ? ನೀರಿನ ಸಮಸ್ಯೆ ಇಲ್ಲ ನಿಮಗೆ? ಇಲ್ಲ ಸರ್. ಮೊನ್ನೆ ಈ ವರ್ಷ 5 ಬೋರ್ ಹಾಕ್ಸಿದ್ ಸರ್. ಹೌದಾ? ಯಾಕೆ ಅಷ್ಟೊಂದು ಹಾಕ್ಸಿದ್ರಿ? ಬೇಕಷ್ಟು ಬೋರ್ ನೀರು ಬಿದ್ದಿಲ್ಲ ಸರ್. ಒಂದು 2 ಬೋರ್ನಾಗ 1 ಇಂಚ್ ಬಿದ್ದೈತೆ ಸರ್, ಒಂದು ಬೋರ್ನಾಗ 2 ಇಂಚ್ ಬಿದ್ದೈತೆ ಸರ್. ನಿಮ್ಮ ಭಾಗ ನೀರಾವರಿಯಾಗಿದೆ, ಕಾಲುವೆ ನೀರು ಬರ್ತಾ ಇದೆ, ಅಂತರ್ಜಲ ಜಾಸ್ತಿ ಆಗಿದೆ ಅಂತ ಹೇಳ್ತೀರಾ? ಹನಕನಹಳ್ಳಿ ಕೆಳಗೆ ಜಗ್ಗಿ ನೀರೈತೆ ಸರ್. ಹನಕನಹಳ್ಳಿ ದಿಬ್ಬ ಹತ್ತಿದ್ರೆ ಮೇಲೆ ನೀರಿಲ್ಲ ಸರ್. ಹಡಗಲಿ ಕಡೆ ನೀರಿಲ್ಲ ಸರ್. ಕರಿಬಂಡಿ ಬೀಳ್ತದೆ ಸರ್ ಎಲ್ಲ. ಹೌದಾ? ಹ್ಞೂ ಸರ್. 5 ಬೋರ್ ಹಾಕ್ಸಿದ್ರಿ? 5 ನೀರು ಬಂದಿದೆಯಾ? ಈ ವರ್ಷ 5 ಬೋರ್ ಸರ್, ಹಿಂದಿನ ವರ್ಷ 2 ಬೋರ್ ಸರ್. ಈ ವರ್ಷ ನೀರು ಬಿದ್ದಿದೆಯಾ? ಬಿದ್ದಿದೆ ಸರ್. ಎಷ್ಟು ಬೋರ್? 2 ಬೋರ್ನಾಗ 1 ಇಂಚ್ ಬಿದ್ದವು ಸರ್. ಒಂದು ಬೋರ್ನಾಗ ಪ್ರೆಷರ್ 2 ಇಂಚ್ ಹೊಡಿತೈತೆ ಸರ್. ಹೊಡಿತದೆ? ಹ್ಞೂ ಸರ್. 5 ಬೋರಲ್ಲಿ ನೀರು ಬಂದಿದೆ ಈಗ? ಬಂದಿದೆ ಸರ್. ಅಷ್ಟು ಬೇಕಿತ್ತು ನಿಮಗೀಗ ನೀರು? ಬೇಕಂತಂದೇಳಿ ಬೇರೆಯವ್ರು ನೀರು ತಗೊಂಡು ನಾವು ಶೇಂಗಾ ಹಿಂಗೆ ಹಾಕ್ತಿದ್ವಿ ಸರ್. ನಮ್ಮ ಹೊಲದಲ್ಲಿ ಹಾಕ್ಸೋಣ ಅಂತಂದು ಹಾಕ್ತಿವಿ ಸರ್. ಬೇರೆಯವ್ರ ಹತ್ರ ನೀರು ತೊಗೊಂಡ್ರೆ ಹೆಂಗೆ ಅವ್ರಿಗೆ? 4 ಅಣಿ ಇಷ್ಟ ಕೊಡ್ಬೇಕು ಸರ್. ಹೌದಾ? ಹ್ಞೂ ಸರ್. ನೀವೇನು ಬೆಳೆದಿರ್ತಾರೋ 4 ಅಣಿ ಕೊಡ್ಬೇಕು. ಹೊಸ ಬೆಳೆದದ್ದಲ್ಲೇ ಹೋಗ್ಬಿಡ್ತದೆ? ಹ್ಞೂ ಸರ್. ಈಗ ನೀವು ಬೋರ್ ಹಾಕ್ಸ್ಕೊಂಡಿದ್ದೀರಿ? ಹ್ಞೂ ಸರ್. ಬೋರ್ಗೆಲ್ಲ ಖರ್ಚಾಗಿದೆ, ಏನು ಸರ್ಕಾರದ ಅನುದಾನದಲ್ಲಿ ಹಾಕ್ಸಿದ್ರ? ಇಲ್ಲ ಸರ್, ಸ್ವಂತ ಹಾಕ್ಸಿದ್ರು. ಸ್ವಂತ ಹಾಕ್ಸ್ಕೊಂಡಿದ್ದೀವಿ ಸರ್. ಎಷ್ಟು ಖರ್ಚು ಬಂತು ಬೋರ್ಗೆಲ್ಲ? 5 ಬೋರಿಗೆ 2 ಲಕ್ಷ ಬಂದಿತ್ತು ಸರ್. ಬೋರ್ಗೆ ಪರ್ಯಾಕ್ ಸರ್. ಆಮೇಲೆ 2 ಬೋರಿಗೆ, 1 ಬೋರಿಗೆ 53,000 ಸರ್, 1 ಬೋರಿಗೆ 43,000 ಸರ್. ಈಗ ನೀರು ಇರೋದ್ರಿಂದ ನಾವು 2 ಅವಧಿ ಬೆಳೆಗಳನ್ನೆಲ್ಲ ಬೆಳ್ಕೋಬೋದು? ಬೆಳ್ಕೋಬೋದು ಸರ್. ಈಗ 4 ಇಂಚ್ ನೀರು ಐತೆ ಹೊಲದಾಗ, ಚೆನ್ನಾಗಿ ಒಂದು 6 ಎಕರೆ. ಮೊದಲೇ ಅವಧಿಗೆ ಏನು ಬೆಳಿತೀರಿ ಹೆಚ್ಚಾಗಿ? ಮೆಕ್ಕೆಜೋಳ ಬೆಳಿತೀವಿ ಸರ್ ಫಸ್ಟಿಗೆ ಮಳೆಗಾಲದಾಗ. ಆಮೇಲೆ ಶೇಂಗಾ ಹಾಕ್ತೀವಿ ಸರ್. ಹಿಂಗಾರಿಗೆ ಶೇಂಗಾ ಹಾಕೊಂಡು ಬೆಳಿತೀರಿ? ಈಗ ಮಾಬಸಾಬರೇ, ನೀವು ಸ್ಪಷ್ಟವಾಗಿ ಹೇಳಿ, ಕೃಷಿಯಿಂದ ನಮ್ಮ ಕುಟುಂಬ ಸುಸ್ಥಿರವಾಗಿ ಒಂದು ಜೀವನ ಸಾಗಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ನಿಮ್ಗೆ ಅನಿಸಿದೆಯಾ? ಆಗಿದೆ ಸರ್. ಲಾಸ್ ಇಲ್ಲದೆ? ಲಾಸ್ ಇಲ್ಲ ಸರ್. ಅಂದರೆ ಸಾಲ ಮಾಡಿಕೊಳ್ಳಾರ್ದೆ? ಹ್ಞೂ ಸರ್. ಸಾಲ ಖರ್ಚು ವೆಚ್ಚಗಳಿಗೆ ಹೆಚ್ಚು ಹೊರೆ ಆಗದಾಗೆ? ಹೌದು ಸರ್. ಜೀವನ ನಡೆಸ್ಬೋದಂತ ಅನಿಸಿದೆ? ನಡೆಸ್ಬೋದು ಸರ್. ಇದೇ ವರ್ಷ ನಾವು ಬ್ಯಾಸಗಿ ಮೆಣಸಿನ ಗಿಡ ಹಾಕಿ ಲಾಸ್ ಆಗಿ ಲಾಸ್ ಆಗಿರೋದು? ಹ್ಞೂ ಸರ್. ಬೇರೆ ಟೈಮಲ್ಲ ಏನಂತ ಸಮಸ್ಯೆ ಆಗಿಲ್ಲ? ಸಮಸ್ಯೆ ಆಗಿಲ್ಲ ಸರ್. ವರ್ಷ 1-2 ಲಕ್ಷ ರೂಪಾಯಿ ಲಾಭ ತೆಗಿತೀವಿ ಸರ್. ನಾವು ಖರ್ಚು ವೆಚ್ಚ ಆಳು ಎಲ್ಲ ತೆಗೆ. ನಿಮ್ಮ ಭಾಗದಲ್ಲಿ ಕೂಲಿ ಆಳುಗಳಿಗೆ ಕೂಲಿ ಎಷ್ಟು ಕೊಡ್ತೀರಾ? ಹೆಣ್ಮಕ್ಕಳಿಗೆ 750 ಕೊಡ್ತೀವಿ ಸರ್. 300 ರೂಪಾಯಿ ಕೊಡ್ತೀವಿ ಸರ್. ಟೈಮ್ ಜಾಸ್ತಿ ಟೈಮ್ ಆದರೆ 400 ಕೊಟ್ಟೆವು ಸರ್. ಗಂಡು ಮಕ್ಕಳಿಗೆ 400 ಇಲ್ಲದ 500 ರೂಪಾಯಿ ಕೂಲಿ ಕೊಟ್ಟೆವು ಸರ್.

ಕಾಳುಗಳು